ಒಂದು ಮುಂಗಾರು ಇದು ಹಿಂಗಾರು ಮತ್ತೆ ಬೇಸಿಗೆ ಹಂಗಾಮಲ್ಲಿ ಒಂದು 5.5 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜದ ಅವಶ್ಯಕತೆ ಇರ್ತದೆ. ಈ ಒಂದು ನಮ್ಮ ವಾರ್ಷಿಕವಾಗಿ ಒಂದು 14-15 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜದ ಬೇಡಿಕೆ ಇರೋದನ್ನ ಗಮನಿಸಿ ನಾವು ಆ ಒಂದು ಪ್ರಕಾರ ಬೀಜೋತ್ಪಾದನೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಯ್ತು, ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ? ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ನಾನು ಕಳೆದ ಸಾವೇ ರೈತ ಸಂಪರ್ಕ ಕೇಂದ್ರದಿಂದ 5 64 ಮೂರ್ ಬ್ಯಾಗ್ ಭತ್ತ ತಂದಿದ್ದೆ. ಅದ್ರಲ್ಲಿ 2 ಬ್ಯಾಗ್ ಸೂಪರ್, 1 ಬ್ಯಾಗ್ ಜೆಳ್ಳು ಕಬ್ಜೆಳ್ಳು ಹಸಿರು ಭತ್ತ ಅಕ್ಕಿನೆಲ್ಲ ಬಂದಿತ್ತಲ್ಲ. ಇಚ್ಛೆ ಏನಾಯ್ತೀರಿ ಗುರುಗಳ ಬೀಜ ಇದು ಬಿಲ್ ಇದೆಯಾ? ಅದು ಹೋದ ವರ್ಷದ್ದು ನೀಲಿ ಕಲರ್ ಬಿಳಿ ಕಲರ್ ಹೋದ ಇತ್ತು, ಹೋಗಿ ತಗೊಂಡಿದ್ದಾಗ ಅದ್ ಮಡಗಿದ್ದೇನೆ. ನಮ್ಮ ರೈತ ಬಾಂಧವರು ಏನ್ ಹೇಳ್ತಾ ಇದೀರಾ, ತಾವು 2-3 ಬೀಜ ಬ್ಯಾಗ್ ತಂದಿದ್ದೆ, 2 ಉತ್ತಮವಾಗಿತ್ತು, 1 ಸರಿಯಾಗಿಲ್ಲ ಅಂತ ಹೇಳ್ತಾ ಇದೀರಾ. ಅದು ಆ ರೀತಿ ಆಗ್ಲಿ ಸಾಧ್ಯತೆ ಇರೋದು ಕಮ್ಮಿ. ಯಾಕೆಂತ ಹೇಳಿದ್ರೆ ನಮ್ಮ ನಿಗಮದ ವತಿಯಿಂದ ಏನು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಅದನ್ನೇ ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿರ್ತೀವಿ. ಈ ಪ್ರಾಮಾಣಿತ ಬಿತ್ತನೆ ಬೀಜಗಳ ಉತ್ಪಾದನೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹಂತಗಳಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನಾವು ಬೀಜೋತ್ಪಾದನೆ ಕೈಗೊಂಡಿರ್ತೀವಿ. ತಮಗೆ ಆ ಥರ ಏನಾದ್ರೂ ಒಂದು ಇದರಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದರೆ ನೀವು ಅದು ಒಂದು ಏನೋ ನಾವು ಬಿತ್ತನೆ ಬೀಜ ತೆಗೆದುಕೊಂಡಾಗ ತಾವು ಬಿಲ್ಲುಗಳನ್ನು ಇಟ್ಕೊಂಡಿರುವಂಥದ್ದು ಅಥವಾ ಅದ ಒಂದು ಬಿತ್ತನೆ ಬೀಜ ಒಂದು ಸ್ವಲ್ಪ ಪ್ರಮಾಣವನ್ನು ಇಟ್ಕೊಂಡಿದ್ದು ಅಥವಾ ಅದು ಅಕಸ್ಮಾತ್ ಅದು ಇಲ್ಲ ಅಂದರೆ ಅದು ಬಿತ್ತನೆ ಬೀಜವನ್ನು ತೆಗೆದುಕೊಂಡಂಥ ಚೀಲ ಇವುಗಳು ಇತ್ತು ಅಂತಂದರೆ ನಮಗೆ ಅದನ್ನು ಎಲ್ಲಿ ನಮಗೆ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿದೆ ಈ ತರ ಹಿಂಗಾಗಿದೆ ಅಂತ ಹೇಳಿದ್ರೆ ಅದು ಪರಿಶೀಲನೆ ಮಾಡಕ್ಕೆ ಅವಕಾಶ ಇರುತ್ತದೆ ಸರ್. ಗಡ್ಡ ಬಿತ್ತನೆ ಮಾಡಕ್ ಹೋಗಿ ಅಲ್ಲಿ ನೋಡಿದ್ದು, ಆಮೇಲೆ ತೂರ್ ಬಿಟ್ಟು ನಾ 2 ಬ್ಯಾಗ್ ಹಾಕಿದ್ವಲ್ಲ ತೂರ್ ಬಿಟ್ಟು ಆಮೇಲೆ ಚೆನ್ನಾಗಿ ಬರ್ತವ ಬಿತ್ತನೆ ಮಾಡ್ರಿ ಗುರುಗಳೇ. ಅದನ್ನ ಅದ್ರಲ್ಲೇ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದ್ರಲ್ಲೇ ಬಿತ್ತನೆ ಮಾಡಿದ್ರಿ, ಚೆನ್ನಾಗಿ ಬಂತು. ಗದ್ದೆಗೆ ತಗೊಂಡಿದ್ದಲ್ಲ ಆಳು ಕಾಳು ಎಲ್ಲ ಬಂದವ್ರೆ, ಏನು ವಾಪಸ್ ಬರ್ಬೇಕಾದ್ದೆ. ಆಯ್ತು, ತೂರ್ಬಿಟ್ಟು ಟ್ರಾಕ್ಟ್ರಿ ತೂರ್ಬಿಟ್ಟು ಎಲ್ಲ ಚೆನ್ನಾಗಿರೋ ಭತ್ತ ತಗೊಂಡು ಡೆಲ್ಲೆಲ್ಲ ಈಚೆ ಕರೆಸ್ಬಿಟ್ಟು ಭತ್ತ ಏನ್ ಭತ್ತ ಏನ್ ಬ್ಯಾಗ್ ದೊಡ್ಡ ಇದ್ದು ಹಾಕಿವಿ ಡಿಸ್ಪ್ಲೇ ಮಾಡ್ರಿ ಗುರುಗಳ. ಯಾಕಂದ್ರೆ ಇಟ್ಕೊಂಡಿರಿ ಬೀಜ ಪಾವತಿ ಇಟ್ಕೊಂಡಿಲ್ಲ. ಅಲ್ಲ, ನಾವು ರೈತರು ಸುಳ್ಳು ಹೇಳಲ್ಲ, ನಿಜಾಂಶ. ಯಾಕಂದ್ರೆ ಬಿತ್ತ ಬೀಜ ಏನು ಪೈನು ಅಂದ್ಮೇಲೆ ಒಂದ್ ಮುಟ್ಟ ಹಿಂಗಾಗ್ಬೇಕಾದ್ ನಿಮ್ಗೆ ಗಮನಕ್ಕೆ ತರ್ತಾ ಇದೀನಿ ಅಷ್ಟೇನೆ. ಒಳ್ಳೇದಾಯ್ತು, ತಾವು ಗಮನಕ್ಕೆ ತಂದಿದ್ದು ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ತರ ಏನಾದ್ರು ನಿಮ್ಗೆ ಬಂದಿತ್ತು ಅಂದ್ರೆ ನಾವು ಕೂಡ ಎಚ್ಚರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದಾಯ್ತು ರೈತ ಬಂದರು. ಮುಂದಿನ ಕರೆ ನೋಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ. ಹಲೋ, ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ್ರ ತಾಲೂಕು ಹನುಮಾಡ ಗ್ರಾಮದಿಂದ ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಪ್ರಶ್ನೆ. ಈಗ ನಮಗೆ TSCR ಕೊಟ್ಟು ಬಹಳ ಮಾಹಿತಿ ಬೀಜ ಭಾರಿ ಆಗಿತ್ತು ಸಾಹೇಬ್ರ ನಮ್ಗೆ. ಮೊದಲ ನಾಟಿ ಬೀಜ ನಾನು ಹಾಕಿ ಬರೀ ಎಷ್ಟು ಒಂದ್ ಎಕರೆಕ ಒಂದ್ ಕಟ್ಟ ತೆಗಿತಿದೆ. ಈಗ TSCR ತೊಗರಿ ಹಾಕಿದ್ರೆ ನಾನು ನೀರಾವರಿ ಒಂದ್ ಎಕರೆಕ 15 ಕಟ್ಟ ಅಂದ್ರೆ ಒಟ್ಟು 22 ತೊಗೊಂಡಿ ನೋಡ್ರಿ 2 ಎಕರೆಗೆ. ಅಂದ್ರೆ ಒಳ್ಳೆ ಬೀಜ ಪ್ರಮಾಣೀಕೃತ ಬೀಜ ಸಿಕ್ತು ಅಂತೀರಿ? ಹೌದ್ರಿ, ನಿಮ್ಮ ಆರಿಸಿಕೆ ತೊಗೊಂಡಿದ್ರಿ ಬೀಜ. ನಿಮ್ ಪ್ರಶ್ನೆ ಏನು ಕೇಳಿ ಈಗ? ಗೊಬ್ಬರ ಹಾಕಿನ್ರಿ ಸಾಹೇಬ್ರ. ಈಗ ನಮ್ಮ ಕಲ್ಲಪ್ಪ ಬಸಪ್ಪ ಅವರು ಹೇಳ್ದಾಗೆ ಬಿತ್ತನೆ ಬೀಜದಿಂದ ಒಳ್ಳೆ ಇಳುವರಿ ಪಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಒಳ್ಳೇದಾಗಲಿ, ಧನ್ಯವಾದಗಳು. ತಮ್ಮ ಅದರಿಂದ ಏನಾದ್ರು ತಮ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಮ್ಗ ಈಗ ಬೀಜದಾಗ ಈ ತೊಗರಿ ಒಳಗ ಆ ಜವಾರಿ ನಾಟಿ, ಈ ಕಡೆ ನೀವು ನಾಟಿ ಹಚ್ಚಿರಿ, ನಾವು ಈ ಕಡೆ ಜವಾರಿ ಹಚ್ಚಿರಿ. ಜವಾರಿ ಬೀಜನ ಟೇಸ್ಟ್ ಈ TSCR ತೊಗರಿ ಬೀಜ ಟೇಸ್ಟ್ ಬಹಳ ಡಿಫ್ರೆನ್ಸ್ ಐತಿ ಸಾಹೇಬ್ರೆ.

ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಚಾರವಾಗಿ ಇಂದಿನ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮಕೃಷ್ಣ ಅವರು. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ತಿಮ್ಮಪ್ಪ ಎಚ್ಗೌಡ, ಸಹಕಾರ ರಾಜಲಕ್ಷ್ಮೀಜಿ ಹಾಗೂ ಟಿ ಸುಧಾರಾಣಿ. ತಾಂತ್ರಿಕ ನೆರವು ಶ್ರೀಕಾಂತ ಮೇಲ್ಮುರಿ, ಗೋವಿಂದರಾಜ್ ಹಾಗೂ ಎನ್ ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿ ಜಿ ಅಂತಂದು. ಸೊ ನಾನು ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ತೆಂಗಿನಲ್ಲಿ ರೂಗೋಸ್ ಬಿಳಿ ನೊಣದ ಲಕ್ಷಣ ಮತ್ತು ಅವುಗಳ ನಿರ್ವಹಣಾ ಕ್ರಮ. ಈ ಒಂದು ರೂಗೋಸ್ ಬಿಳಿ ನೊಣ ಇದು ಇನ್ವೇಸಿವ್ ಪೆಸ್ಟ್ ಅಂದರೆ ಇದು ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂತಹ ಒಂದು ಕೀಟ. ಇದು 2016 ನಂತರದಲ್ಲಿ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕಂಡು ಬಂದಿದೆ. ಇದು ಮುಖ್ಯವಾಗಿ ತೆಂಗು ಸಸಿ ಗಿಡಗಳಲ್ಲಿ ಮತ್ತೆ ದೊಡ್ಡ ಒಂದು ಮರಗಳಲ್ಲೂ ಕೂಡ ಈ ಒಂದು ಬಾಧೆ ಕಂಡು ಬರ್ತಿದೆ. ಪ್ರಮುಖವಾಗಿ ಸಸಿ ತೋಟಗಳಲ್ಲಿ 10-15 ವರ್ಷದ ಒಳಗಡೆ ಇರ್ತವೆ. ಸೊ ಇಂತಹ ಒಂದು ತೋಟಗಳಲ್ಲಿ ಇದರ ಒಂದು ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು, ಸೊ ಅದರ ಜೊತೆಗೆ ಒಂದು ಹಾನಿನೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ಒಂದು ಕೀಟವನ್ನ ಗುರುತಿಸತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ, ಸೊ ಈ ಒಂದು ಬಿಳಿ ನೊಣಗಳು ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಇರ್ತವೆ. ಸೊ ಇದಕ್ಕೆ ರೂಗೋಸ್ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ಕರಿತೀವಿ. ಅಂದ್ರೆ ಇವು ಸ್ಪೈರಲ್ ಆಕಾರದಲ್ಲಿ ಎಲೆಯ ಕೆಳಭಾಗದಲ್ಲಿ ಇರ್ತವೆ. ಸೊ ಇರೋದ್ರಿಂದ ಈ ಒಂದು ಬಿಳಿ ನೊಣಗಳು ಕಂಟಿನ್ಯೂಸ್ ಆಗಿ ಎಲೆಯ ಭಾಗದಿಂದ ಪತ್ರ ರೀತವನ್ನ ರಸವನ್ನ ಇರ್ತಾ ಇರ್ತವೆ. ಸೊ ಈ ರೀತಿ ಆಗಿರೋದ್ರಿಂದ ಎಲೆಗಳು ಹಳದಿ ಆಗ್ಬಿಟ್ಟು ಹಳದಿ ನಂತರ ಒಣಗಿ ಹೋದ ರೀತಿಯಲ್ಲಿ ಇದು ಗೋಚರಿಸುವಾಗುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ರೈತ ಬಾಂಧವರು ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದೇನಪ್ಪ ಅಂತಂದ್ರೆ, ಎಲೆಗಳ ಮೇಲೆ ಒಂದು ರೀತಿಯ ಕಪ್ಪು ರೀತಿಯ ಒಂದು ಶಿಲೀಂಧ್ರ ಬೆಳೆದಿರುತ್ತೆ. ಇದಕ್ಕೆ ಸೂಟಿ ಮೋಲ್ಡ್ ಅಂತ ಕರಿತೀವಿ. ಸೊ ಯಾವ್ಯಾವ ತೆಂಗಿನ ಗಿಡಗಳಲ್ಲಿ ಈ ಒಂದು ಬಿಳಿ ನೊಣದ ಬಾಧೆ ಕಂಡು ಬರುತ್ತೆ, ಸೊ ಅಂತಹ ತೆಂಗಿನ ಮರದ ಎಲೆ ಮೇಲೆ ಕಪ್ಪು ರೀತಿಯ ಒಂದು ಶಿಲೀಂಧ್ರ ನಮಗೆ ಬೆಳೆದಿರುತ್ತೆ. ಇದು ಕೂಡ ಈ ಒಂದು ಕೀಟದಿಂದ ಆಗ್ತಕ್ಕಂತಹ ಒಂದು ಸೆಕೆಂಡರಿ ಪ್ರಾಬ್ಲಮ್ ಅಂತಲೇ ಕೂಡ ಕರಿಬಹುದು. ಸೊ ಇದಿಷ್ಟು ಈ ಒಂದು ಕೀಟದ ಪ್ರಮುಖ ಲಕ್ಷಣಗಳು. ಸೊ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನ್ ಕಂಡು ಬಂದಿರೋದೇನಪ್ಪ ಅಂತಂದ್ರೆ, ಈ ಒಂದು ಬಿಳಿ ನೊಣದ ಬಾಧೆಯಿಂದ 15-20% ಇಳುವರಿ ಕುಂಠಿತವಾಗಿರುವುದನ್ನ ನಾವು ನೋಡಿದ್ದೇವೆ. ಸೊ ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ರೈತರಿಗೆ ಒಂದು ಕಿವಿ ಮಾತನ್ನ ಹೇಳಲು ಇಚ್ಛೆ ಪಡ್ತೇನೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕೀಟನಾಶಕವನ್ನ ಸಿಂಪರಣೆ ಮಾಡುವಂತಹ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದ್ರೆ, ಸೊ ಇದು ನಮ್ಮ ಪರಿಸರದಲ್ಲೇ ಕೂಡ, ಸೊ ಇದಕ್ಕೆ ಒಂದು ಪರಾವಲಂಬಿ ಜೀವಿಯಾದಂತಹ ಎನ್ಕಾರ್ಸಿಯ ಗುಡುಲೋಪಿ ಅಂತಕ್ಕಂತಹ ಒಂದು ಪರಾವಲಂಬಿ ಜೀವಿ ಇದೆ. ಸೊ ಇದು ಈ ಒಂದು ಬಿಳಿ ನೊಣಗಳ ಮೇಲೆ ಜೀವಿತವನ್ನ ಮಾಡಿ ಅದನ್ನ ಸಾಯಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ನಾವು ಕೀಟನಾಶಕವನ್ನ ಉಪಯೋಗಿಸಿದ್ದೆ ಆದಲ್ಲಿ, ಸೊ ಈ ಒಂದು ಪರಾವಲಂಬಿ ಜೀವಿಗಳಿಗೂ ಕೂಡ ಅದು ತೊಂದರೆ ಆಗ್ಬಿಟ್ಟು, ಸೊ ಈ ಒಂದುಗಳನ್ನ ಜೈವಿಕವಾಗಿ ಹತೋಟಿ ಮಾಡತಕ್ಕಂಥದ್ದು ಕಷ್ಟಕರವಾಗ್ತಾ ಹೋಗುತ್ತೆ. ಹಂಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ರೀತಿಯಾದಂತಹ ಕೀಟನಾಶಕವನ್ನು ಉಪಯೋಗಿಸುವಂತಹ ಅವಶ್ಯಕತೆ ಇಲ್ಲ. ಹಂಗಾದ್ರೆ ಅದ್ರ ಬದಲು ಏನು ಮಾಡಬಹುದು ಅಂತಂದ್ರೆ, ಸೊ ಮೊದಲನೇದಾಗಿ ಜೈವಿಕ ಕೀಟನಾಶಕಗಳು ಅಂತಲೇ ಇದೆ. ಇದರ ಜೊತೆಗೆ ಐಸೇರಿಯಾ ಫಿಮೋಸರೋಸಿಯಾ ಅಂತಂದು ಒಂದು ಜೈವಿಕ ಶಿಲೀಂಧ್ರನಾಶಕ, ಅಂದ್ರೆ ಏನು ಈ ಒಂದು ಕೀಟಗಳ ಮೇಲೆ ಈ ಶಿಲೀಂಧ್ರ ಬೆಳೆದು ಆ ಒಂದು ಕೀಟಗಳನ್ನ ಸಾಯಿಸುವಂತ ಕೆಲಸವನ್ನ ಮಾಡುತ್ತೆ. ಐಸೇರಿಯಾ ಫಿಮೋಸರೋಸಿಯಾ ಅಂತಕ್ಕಂತಹ ಒಂದು ಎಂಟಮೋ ಪತ್ಯಜನಕ ಫಂಗೈನ ನಮ್ಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಇದರ ಒಂದು ಮಾಸ್ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದೀವಿ. ಸೊ ಇದನ್ನ 1 ಲೀಟರ್ಗೆ 5 ಗ್ರಾಮ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಟೆಂಪರೇಚರ್ ಕಡಿಮೆ ಇದ್ದಾಗ ಮತ್ತೆ ಸ್ವಲ್ಪ ಮಳೆ ಬರುವಂತಹ ಟೈಮಲ್ಲಿ ಸ್ವಲ್ಪ ತೇವಾಂಶ ಇದ್ದಾಗ ಸಿಂಪಡಣೆ ಮಾಡಿದ್ರೆ ಸೊ ಇದು ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಸೊ ಇದು ಒಂದು ರೀತಿಯಾದಂತಹ ಒಂದು ಹತೋಟಿ ಕ್ರಮ. ಸೊ ಎರಡನೇದಾಗಿ ಅಜಾಡಿರೆಕ್ಟಿನ್ 10,000 PPM ಈ ಒಂದು ನೀಮ್ ಬೇಸ್ಡ್ ಫಾರ್ಮುಲೇಷನ್ಸ್ ಇದೆ. ಸೊ ಇದನ್ನು ಕೂಡ 1 ಲೀಟರ್ಗೆ 5 ml ಹಂಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಸೊ ಈ ಒಂದು ಬಿಳಿ ನೊಣಗಳ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಸೊ ಅದರ ಜೊತೆಗೆ ಮೂರನೇದು ನಮಗೆ ಎಲೆಗಳ ಮೇಲೆ ಬೆಳೆದಿರ್ತಕ್ಕಂತಹ ಈ ಒಂದು ಕಪ್ಪು ಬೂಸ್ಟ್ನ ನಿರ್ವಹಣೆಗಾಗಿ ನಾವು 5% ಸ್ಟಾರ್ಚ್ 5 g/L ಹಂಗೆ ಈ ಮೈದಾವನ್ನ ಯೂಸ್ ಮಾಡೋದ್ರಿಂದ ಅಥವಾ ಅಕ್ಕಿ ಗಂಜಿನ ಯೂಸ್ ಮಾಡೋದ್ರಿಂದ ಎಲೆಗಳ ಮೇಲೆ ಏನು ಈ ಒಂದು ಕಪ್ಪು ಬೂಸ್ಟ್ ಬೆಳೆದಿರುತ್ತೆ ಸೊ ಅದನ್ನು ಕೂಡ ನಾವು ನಿರ್ವಹಣೆನ ಮಾಡಬಹುದು. ಸೊ ಇಷ್ಟನ್ನ ಮಾಡಿದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಿಳಿ ನೊಣಗಳ ಬಾಧೆಯನ್ನ ನಾವು ತಡೆಗಟ್ಟಬಹುದು. ರೈತರು ಭಯ ಬೆಳೆದಲೇ ಈ ರೀತಿ ಜೈವಿಕ ಹತೋಟಿ ಕ್ರಮಗಳನ್ನ ಯೂಸ್ ಮಾಡಿ ಈ ಒಂದು ರೂಗೋಸ್ ಬಿಳಿ ನೊಣವನ್ನ ನಿಯಂತ್ರಿಸಬೇಕೆಂದು ಇದ್ರ ಮೂಲಕ ಸಲಹೆಯನ್ನ ನೀಡ್ತೇನೆ. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886020203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿತ್ತು ಮತ್ತು ಕರ್ನಾಟಕದ ಒಳನಾಡಿನಲ್ಲಿ ಇಂದು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಉಡುಪಿ 11 cm, ಕಾರ್ಕಳ, ಬೆಳ್ತಂಗಡಿ, ಸಿದ್ದಾಪುರದಲ್ಲಿ ತಲಾ 10 cm, ಗೇರುಸೊಪ್ಪ, ಕುಂದಾಪುರ, ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆ, ಆಗುಂಬೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಲಾ 9 cm ಮಳೆಯಾದ ವರದಿಯಾಗಿದೆ. ಕದ್ರಾ, ಪುತ್ತೂರು, ಮೂಡುಬಿದ್ರೆ, ಹುಂಚದಕಟ್ಟೆ, ಮಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ತಲಾ 8 cm ಮಳೆಯಾದ ವರದಿಯಾಗಿದೆ. ಧರ್ಮಸ್ಥಳ, ಕಾರವಾರ ವೀಕ್ಷಣಾಲಯ, ಶಿರಾಲಿ, ಬಂಟ್ವಾಳಗಳಲ್ಲಿ 7 cm ಮಳೆಯಾದ ವರದಿಯಾಗಿದೆ. ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೊಡಗು, ಕೋಲಾರ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 9,600 ಗರಿಷ್ಠ 10,000, ಅಡಿಕೆ ಚೂರು ಸರಾಸರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,500, ಸಿಪ್ಪೆಗೋಟು ಅಡಿಕೆ ಕನಿಷ್ಠ ಹಾಗೂ ಗರಿಷ್ಠ 10,000, ಬಾಳೆಹಣ್ಣು ಏಲಕ್ಕಿ ಕನಿಷ್ಠ 3,000 ಗರಿಷ್ಠ 3,800, ಹುರುಳಿಕಾಯಿ ಕ್ವಿಂಟಾಲ್ಗೆ 4,000-4,800, ಬೀಟ್ರೂಟ್ 2,000-2,500, ಸೋರೆಕಾಯಿ ಕ್ವಿಂಟಾಲ್ಗೆ 1,000-1,500, ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 4,000-4,500, ಕ್ಯಾರೆಟ್ ಕ್ವಿಂಟಾಲ್ಗೆ 1,600-2,500, ಹೂಕೋಸು ಕ್ವಿಂಟಾಲ್ಗೆ 1,500-2,000. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 18,000-18,000, ಭತ್ತ ಕ್ವಿಂಟಾಲ್ಗೆ 2,150-2,330. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೋಬು ಮಧುಗಾದ ಹನ್ನೆರಡು ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ